ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು. ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದ ಹೀರೋಸ್ ಆಫ್ ದ ನೇಷನ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ, ಅನ್ನದಾತರಿಗೆ, ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮವನ್ನು ಕೇಳೋಕ್ಕೆ ತಾವೆಲ್ಲ ಸಿದ್ಧರಿದ್ದಿರಲ್ಲ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಮೊದಲಿಗೆ ಬೇವಿನ ಬೀಜದ ಉತ್ಪಾದನೆಯಲ್ಲಿ ತೊಡಗಿರುವಂತಹ ನವೋದ್ಯಮಿ ನಿತಿನ್ ಅವರೊಂದಿಗೆ ಸಂದರ್ಶನ. ಇತ್ತೀಚೆಗೆ ಕೃಷಿಯಲ್ಲಾಗಿರ್ಬೋದು ಅಥವಾ ತೋಟಗಾರಿಕೆಯಲ್ಲಾಗಿರ್ಬೋದು, ಈ ಬೇವಿನ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಮಹತ್ವ ಇದೆ. ಸಾಕಷ್ಟು ಸಾವಯವ ಪದ್ಧತಿಯಲ್ಲಿ ಅಥವಾ ಜೈವಿಕ ಪದ್ಧತಿಯಲ್ಲಿ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಈ ಕೀಟ ರೋಗಗಳನ್ನು ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ ಈ ಬೇವಿನ ಬೀಜದ ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಬೇವಿನ ಬೀಜವನ್ನು ಪುಡಿ ಮಾಡಿ ನೇರವಾಗಿ ಭೂಮಿಗೆ ಸೇರಿಸೋದಾಗಿರ್ಬೋದು ಅಥವಾ ಬೇವಿನ ಕಷಾಯವನ್ನು ನಾವು ಸಿಂಪರಣೆ ಮೂಲಕವೂ ಕೂಡ ಈ ರೋಗ ಕೀಟಗಳಿಗೆ ನಾವು ಬಳಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ರೈತ ಬಾಂಧವರಿಗೆ ಸೇವೆಯನ್ನು ಸಲ್ಲುತ್ತಿರುವಂತಹ ನವೋದ್ಯಮಿ ನಿತಿನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಹಾಗೆಯೇ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಹಾಗೆಯೇ ಜನಪದ ಸಂಗೀತ ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಯಕ್ರಮದ ನಾವೆಲ್ಲರೂ ಕೇಳಬಹುದು. ಹಾಗಾದರೆ ಮೊದಲಿಗೆ ನಾವು ಕೇಳೋಣ ಬೇವಿನ ಬೀಜದ ಉತ್ಪಾದನೆಯಲ್ಲಿ ತೊಡಗಿರುವ ನವೋದ್ಯಮಿ ನಿತಿನ್ ಅವರೊಂದಿಗೆ ಮಾತುಕತೆ. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿತಿನ್ ಕಲ್ಯಾಣಕಾರಿ ಅಂಥೇಳಿ ಯುವಕರು. ಇವರು ಸ್ವಂತ ಉದ್ಯೋಗನ ಮಾಡಿಕೊಂಡು ಸಾಕಷ್ಟು ರೈತರಿಗೆ ಕೆಲವೊಂದು ಉತ್ತಮವಾದಂಥ ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳುವುದಾದರೆ ಬೇವಿನ ಉತ್ಪನ್ನಗಳು, ಬೇವಿನ ಹಿಂಡಿ, ಬೇವಿನ ಎಣ್ಣೆ ಮತ್ತು ಬೇವಿನ ಗೊಬ್ಬರ ಅಂತ ಹೇಳ್ಬೋದು, ಮ್ಯಾನ್ಯೂವರ್, ಇವುಗಳನ್ನು ರೈತರಿಗೆ ಕೊಡಲಿಕ್ಕೆ ಒಂದು ಸಣ್ಣ ತಮ್ಮದೇ ಆದಂಥ ಬಿಸ್ನೆಸ್ಸನ್ನು ಹಾಕ್ಕೊಂಡು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇವರು ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇವಿನ ಹಿಂಡಿಯ ಮಹತ್ವ, ಬೇವನ್ನು ಯಾವ ರೀತಿ ಅವರು ಬೇವಿನ ಮೌಲ್ಯವರ್ಧನೆ, ಬೇವಿನ ಬೀಜದ ಮೌಲ್ಯವರ್ಧನೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಮಾರಾಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಬೇವಿನ ಬೀಜ ಹೇಗೆ ಖರೀದಿ ಮಾಡ್ಕೋತಾರೆ, ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಜೊತೆಗೆ ಬೇವಿನದ ಮಹತ್ವ ಯಾವತ್ತಿನ ದಿನದಲ್ಲಿ ಕೃಷಿಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಅವರಿಂದ ಈ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ನಿತಿನ್ ಕಲ್ಯಾಣಕರ್ ಅವರೇ. ನಮಸ್ಕಾರ ಸರ್. ನಿಮ್ಮ ಪರಿಚಯವನ್ನು ಮಾಡಬೇಕು ನಮ್ಮ ಕೇಳುಗರಿಗೆ. ನಮಸ್ಕಾರ ಎಲ್ಲರಿಗೆ. ಸೊ ಎಲ್ಲ ರೈತ ಬಾಂಧವರಿಗೆ ನನ್ನ ಕಡೆಯಿಂದ ಹಾರ್ದಿಕ ಧನ್ಯವಾದಗಳು. ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ ನನ್ನ ಹೆಸರು ನಿತಿನ್ ಕಲ್ಯಾಣಕಾರಿ. ಬೈ ಪ್ರೊಫೆಷನ್ ನಾನು ಕೆಮಿಕಲ್ ಇಂಜಿನಿಯರ್ ಆಗಿ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಫ್ರಮ್ 2015 ನೀಮ್ ಕೇಕ್ ಆ್ಯಂಡ್ ನೀಮ್ ಆಯಿಲ್ ಸೊ ಈ ಥರ ನನ್ನ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಏನು ಇಂಪಾರ್ಟೆನ್ಸ್ ಅಂತ ಹೇಳಿದರೆ, ಸೊ ನೀಮ್ ಕೇಕ್ ಆ್ಯಂಡ್ ನೀಮ್ ಆಯಿಲ್ ಆ್ಯಸ್ ಎ ಫರ್ಟಿಲೈಸರ್, ಆ್ಯಸ್ ಎ ನೀಮ್ ಕೇಕ್ ಪೆಸ್ಟಿಸೈಡ್, ಆ್ಯಸ್ ಎ ನೀಮ್ ಆಯಿಲ್, ಎರಡನ್ನ ಈ ಪ್ರಾಡಕ್ಟ್ಸ್ನ ಇಂಪಾರ್ಟೆನ್ಸ್ ನಮ್ಮ ಪ್ರಾಚೀನ ಕಾಲದಲ್ಲಿ ತುಂಬ ಇದನ್ನು ಯೂಸ್ ಮಾಡ್ತಾ ಇದ್ರು. ಸೊ ಬರ್ತಾ ಬರ್ತಾ ಆ್ಯಸ್ ನಮಗೆಲ್ಲ ಈ ಟೈಮ್ಗೆ ಹೋಗ್ತಾ ಹೋಗ್ತಾ ಇದನ್ನು ಮರೆತುಬಿಟ್ಟು ಸಿಂಥೆಟಿಕ್ ರಾಸಾಯನಿಕ ಗೊಬ್ಬರಕ್ಕೆ ಈ ಲೈನಿಗೆಲ್ಲ ಡೈವರ್ಟ್ ಆಗ್ತಾ ಇದ್ದೀವಿ. ಅದರಲ್ಲಿಂದ ಎಲ್ಲ ಸಾಯಿಲ್ ಇನ್ಫರ್ಟಿಲಿಟಿ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ನೋಡ್ದಂಗೆ ಇಲ್ಲ, ಭಾಳ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಬೆಳೆಯಲ್ಲಿ ಇಲ್ಲ ಡಿಫ್ರೆನ್ಸ್ ಆಗಿದೆ, ಸಾಯಿಲ್ ಸ್ಟ್ರಕ್ಚರಲ್ಲಿ ಇಲ್ಲ ಡಿಫ್ರೆನ್ಸ್ ಇಲ್ಲ ಬಂದಿದೆ. ಸೊ ಈ ಥರ ಕೆಲವಾರು ಡಿಮೆರಿಟ್ಸ್ ಅಂತ ಹೇಳ್ಬೋದು ನಾವು. ಸೊ ಈ ಥರ ಎಲ್ಲ ಡಿಮೆರಿಟ್ಸ್ ಆಗಿದೆ. ಸೊ ಪೀಪಲ್ ಆರ್ ಲುಕಿಂಗ್ ಔಟ್ ಫಾರ್ ಎ ಚೇಂಜ್. ಸೊ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಫಸ್ಟ್ ಅದನ್ನು ಬೇಸಿಕ್ಸ್ನ ನಾವು ನೋಡ್ಕೋಬೇಕಂದ್ರೆ ನಮ್ಮ ಹಳೆ ಟೈಮಲ್ಲಿ ನಾವು ಹೋಗ್ಬೇಕಾಗಿತ್ತು. ನಾವು ಕೇಳ್ದಂಗೆಲ್ಲ ನಮ್ಮ ತಾತನವರಾಗಲಿ ಅವ್ರಲ್ಲಿಂದ ಹಿಂದೆ ಟೈಮಲ್ಲಿ ಎಲ್ಲ ಮಾಡ್ದಂಗೆ ಅವಾಗೆಲ್ಲ ನಾವು ಏನು ಪ್ರಾಕ್ಟೀಸ್ ಮಾಡ್ತಿದ್ವಿ, ಈಗೆಲ್ಲ ಮರೆತುಬಿಟ್ಟು ಬೇರೆ ಟೆಕ್ನಾಲಜಿಕಲಿ. ಹೌದು, ಇತ್ತೀಚೆಗೆ ಬಂದಂಥ ಕೆಲವೊಂದು ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಂಡ್ರು, ಆದರೆ ಅತಿಯಾದ ಒಂದು ಪ್ರಮಾಣಕ್ಕೆ ಬಂದ್ಬಿಟ್ರು. ಏನು ಸಿಂಥೆಟಿಕ್ ಫರ್ಟಿಲೈಸರ್ ಅಂತ ತಾವೇನು ಹೇಳ್ತೀರಿ, ರಾಸಾಯನಿಕ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾದ ಬಳಕೆ ಬಂತು. ನಮ್ಮ ಏನು ಟ್ರೆಡಿಷನ್ ಪದ್ಧತಿಗಳಿದ್ದು ನಮ್ಮ ಟ್ರೆಡಿಷನ್ ಅದನ್ನು ಮರೆತುಬಿಟ್ರು. ಆ ಒಂದು ಹಿನ್ನಡೆ ಆಯಿತು ನಮ್ಮ ಕೃಷಿಯಲ್ಲಿ, ಸತತವಾಗಿ ಹಿನ್ನಡೆ ಆಗ್ತಾ ಬಂದಿದೆ ಅಂತ ಹೇಳ್ಬೋದು. ಆದರೆ ಹಿನ್ನಡೆ ಅಂದರೆ ಅತಿಯಾದ ಒಂದು ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅಂತಕ್ಕಂಥ ವಿಚಾರ. ಇಳುವರಿ ಏನೋ ಮಟ್ಟ ಅಷ್ಟೇ ಇದೆ. ಸೊ ನಾವು ಇದನ್ನ ನಾವು ಇಲ್ಲ ಮತ್ತೆ ಪ್ರಯತ್ನ ಮಾಡಿ ಇದನ್ನ ಮತ್ತೆ ನಾವು ಸಾಯಿಲ್ ರೀಸ್ಟ್ರಕ್ಚರ್ ಎಲ್ಲ ಮಾಡಬಹುದು. ಈಗ ತಾವು ಕೆಮಿಕಲ್ ಇಂಜಿನಿಯರ್ ಅಂತ ಹೇಳಿದ್ರೆ, ಕೆಮಿಕಲ್ ಇಂಜಿನಿಯರ್ ಆದಕ್ಕೆ ತಾವು ಬೇರೆ ಒಂದು ಕ್ಷೇತ್ರದಲ್ಲಿ ಹೋಗ್ಬೋದಾಯ್ತು, ಆದ್ರೆ ಬೇವಿನ ಯಾಕೆ ಆಯ್ಕೆ ಮಾಡುದು? ಬೇವಿನ ಒಂದು ಉತ್ಪನ್ನಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಇದನ್ನ ಪ್ರೊಡಕ್ಟ್ ಮಾಡಬೇಕು, ಇದನ್ನೇ ನಾನು ಇದರಲ್ಲಿ ಮುಂದುವರಿಬೇಕಂತಕ್ಕಂಥ ಆಸೆ ಯಾಕೆ ಬಂತು ತಮಗೆ? ಸೊ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ನನಗೆ ಮುಂಚೆಲಿಂದ ನನಗೆ ಇತ್ತು. ಕೆಲವರು ನನ್ನ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಮೈ ವರ್ಕ್ ಟೈಮ್ ವರ್ಕ್ ಆಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಸೊ ಅದಾದ್ಮೇಲೆ ಒನ್ ಫೈನ್ ಡೇ ನಮ್ಮ ಊರಿಗೆ ಇಲ್ಲ ನಾವು ಏನಾದರೂ ಇಲ್ಲ ಒಂದು ಒಳ್ಳೆ ಅವಕಾಶ ಎಲ್ಲ ಕೂಡ ಒಂದು ಒಳ್ಳೆ ಆಪರ್ಚುನಿಟಿನ ಕೊಡ್ಬೋದು. ನಾವಾಗಿ ನಾವು ಇಲ್ಲ ನಾವು ಇಷ್ಟು ಅಬಂಡೆನ್ಸಲ್ಲಿ ನಮಗೆ ನೀಮ್ ಸೀಡ್ಸ್ ಅವೈಲಬಿಲಿಟಿ ಇಲ್ಲ, ಇಷ್ಟು ಈಸಿಯಾಗಿಲ್ಲ ಅವೈಲಬಿಲಿಟಿ ಇದ್ದಿದ್ಮೇಲೆ ನಮಗೆ ಒಂದು ಅಪರ್ಚುನಿಟಿ ಒಂದು ತೊಗೊಂಬಿಟ್ಟು ಇದನ್ನು ನಾವು ಯಾವ ಥರ ಒಂದು ಒಳ್ಳೆ ವ್ಯಾಲ್ಯೂ ಎಡಿಷನ್ ಆಗಿಲ್ಲ ಪ್ರಾಡಕ್ಟ್ ನಾವು ಸೊಸೈಟಿಗೆಲ್ಲ ಕೊಡ್ಬೋದು ಅನ್ನೋದು ನಮ್ಮ ತಲೆಯಲ್ಲಿ ಬಂತು. ಸೊ ಆ ಥರ ಮಾಡ್ಕೊತಾ ಇಲ್ಲ ಈ ಜರ್ನಿಯಲ್ಲಿ ಇಲ್ಲಿಂದ ಇಲ್ಲಿ ತನಕ ನಾವು ಬಂದಿದ್ವಿ. ಟು ಬಿಗಿನ್ ವಿತ್ ಇಲ್ಲ ಹೇಳಬೇಕಂದ್ರೆ ಸೊ ಕ್ಯೂರಿಯಾಸಿಟಿ ಅಂತೂ ಇತ್ತು ನಮಗೆ, ಯಾಕೆಲ್ಲ ನೀಮ್ ಇಲ್ಲ ಯೂಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತ. ವೆರಿ ಸ್ಮಾಲ್ ಸ್ಮಾಲ್ ಇಲ್ಲ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನಾವು ಇಲ್ಲ ನೋಡ್ದಂಗೆ ಮನೆಯಲ್ಲೇ ಆದರೂ ಕೂಡ ಬೇವಿನ ತಪ್ಪಲಗಳು ಇಲ್ಲ ನಾವು ರೈಸ್ ಬ್ಯಾಗ್ಸಲ್ಲಿ ಇಲ್ಲ ಇಡ್ತಿದ್ವಿ, ಸೊ ದಟ್ ಹುಳಗಳು ಇಲ್ಲ ಯಾವುದು ಹತ್ತಿರ ಎಲ್ಲ ಬರಬಾರ್ದು ಅಂತ. ಸೊ ಈ ತರ ಎಲ್ಲ ಕೆಲವರು ಎಕ್ಸಾಂಪಲ್ಸ್ ಇಲ್ಲ ಇತ್ತು. ಬೇವಿಂದು ಸತತವಾಗಿ ಸಾಕಷ್ಟು ಮಹತ್ವ ಇದೆ ಆಯುರ್ವೇದದಲ್ಲಿ ಇರಬಹುದು, ನಮ್ಮ ಅಜ್ಜ ಮುತ್ತಜ್ಜರು ಸಾಕಷ್ಟು ಅದರ ಉಪಯೋಗ ಪಡ್ಕೋತಾ ಇದ್ರು. ಆದ್ರೆ ಇತ್ತೀಚೆಗೆ ಒಂದು ಹೊಸ ಜನಾಂಗ ಇದ್ರ ಬಗ್ಗೆ ಅಷ್ಟು ಅದರ ಮಹತ್ವನ ಜಾಸ್ತಿ ಬಳಸ್ತಾ ಇಲ್ಲ. ಈಗ ತಾವು ಈಗ ಬೇವಿನ ಉತ್ಪನ್ನಗಳನ್ನ ಮಾಡ್ತಾರೆ, ಬೇವಿನ ಎಣ್ಣೆ ಮತ್ತು ಬೇವಿನ ಹಿಂಡಿಯನ್ನ, ಇದಕ್ಕೆಲ್ಲ ಮೂಲ ಸೌಕರ್ಯಗಳು ಬೇಕಾಗ್ತವೆ, ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗ್ತವೆ, ಹೇಗೆ ಮಾಡ್ಕೊಂಡ್ರೆ ಅದನ್ನೆಲ್ಲ? ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಟ್ ಇನ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿತ್ತು ನನಗೆ. ಸಿನ್ಸ್ ನಾನು ಹೇಳಿದಂಗೆ ನಾನು ಬೈ ಪ್ರೊಫೆಷನ್ ನಾನು ಕೆಮಿಕಲ್ ಇಂಜಿನಿಯರ್ ಆಗಿದ್ದೆ. ನನ್ನ ಪ್ರೊಫೈಲ್ ಇಲ್ಲ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಇತ್ತು, ಉದಯ್ ಕುಮಾರ್ ನಿಧೋನಿ ಸರ್. ಸೊ ಹಿ ವಾಸ್ ಅ ಹೆಚ್ ಓಡಿ ಅಟ್ ದ ಟೈಮ್. ಸೊ ಐ ಅಪ್ರೋಚ್ಡ್, ನಾ ಅಪ್ರೋಚ್ ಆಗಿಲ್ಲ, ನಂದು ವಿಷನ್ ನಾನು ಏನು ಸೊಸೈಟಿಗೆಲ್ಲ ಏನು ಕೊಡಬೇಕು ಈ ಥರ ಇಲ್ಲಿಂದ ಮಾಡಿದ್ರೆ ನಾವು ಫಾರ್ಮರ್ಸಿಗೆಲ್ಲ ರೈತರು ಬಾಂಧವರಿಗೆಲ್ಲ ಹೆಲ್ಪ್ ಮಾಡ್ಬೋದು ಅನ್ನೋದು ಆ ಉದ್ದೇಶದಿಂದ ನಾನು ಹೋಗಿದ್ಮೇಲೆ ಸರ್ ಹ್ಯಾಸ್ ಗಿವನ್ ಮೀ ಅನ್ ಅಪರ್ಚುನಿಟಿ. ಆ ಟೈಮಲ್ಲಿ ಎಲ್ಲ ಒಂದು ಸ್ಪೇಸ್ ಇತ್ತು, ಸೊ ಮಷಿನರೀಸ್ ಎಲ್ಲ ಅವಕಾಶ ಮಾಡಿಕೊಟ್ರಲ್ಲೇ ಅಲ್ಲೇ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾವೆಲ್ಲ ಜರ್ನಿ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಬೇವಿನ ಉತ್ಪನ್ನ ಆದಂತಹ ಬೇವಿನ ಎಣ್ಣೆ ಮತ್ತು ಬೇವಿನ ಕೇಕ್, ನೀಮ್ ಕೇಕ್ ಮಾಡ್ತಾರೆ, ನೀಮ್ ಕೇಕ್ ಮಾಡ್ತಾರೆ, ಅದಕ್ಕೆ ಏನೇನು ಮಷಿನ್ಗಳು ಬೇಕಾಗ್ತವೆ, ಮಷಿನರಿಗಳು? ಕರೆಕ್ಟ್. ಇದರಲ್ಲಿ ಎಲ್ಲ ಸಿಂಪಲ್ ಆಗಿ ಎಲ್ಲ ಹೇಳ್ಬೇಕಂದ್ರೆ ಒಂದು ಆಯಿಲ್ ಎಕ್ಸ್ಪೆಲ್ಲರ್ ಒಂದು ಬೇಕಾಗುತ್ತೆ ಟು ಎಕ್ಸ್ಪೆಲ್ ದ ಆಯಿಲ್. ಸೊ ಸೆಕೆಂಡ್ರಿ ಇಸ್ ಫಾರ್ ಡ್ರೈಯಿಂಗ್, ಡ್ರೈಯಿಂಗ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಬೇಕಾಗುತ್ತೆ. ಡ್ರೈಯಿಂಗ್ ಪ್ಲಾಟ್ಫಾರ್ಮ್ಸ್ ಅಪಾರ್ಟ್ ಫ್ರಮ್ ಡ್ರೈಯಿಂಗ್ ಪ್ಲಾಟ್ಫಾರ್ಮ್ ಅಂದರೆ ಪಲ್ವರೈಸರ್ಸ್ ಒಂದು ಬೇಕಾಗುತ್ತೆ, ಆ್ಯಂಡ್ ಪ್ಯಾಕಿಂಗ್ ಮಟೀರಿಯಲ್ಸ್. ಸೊ ಈ ಥರ ಎಲ್ಲ ಬೇಸಿಕ್ ಮಟೀರಿಯಲ್ಸ್ ಎಲ್ಲ ಬೇಕಾಗುತ್ತೆ, ಬೇಸಿಕ್ ಸೆಟಪ್ಸ್. ಹೌದು, ಈಗ ಮತ್ತೆ ಮುಖ್ಯವಾಗಿ ಅದಕ್ಕೆ ರಾ ಮಟೀರಿಯಲ್ ಬೇಕು, ಬೇವಿನ ಬೀಜ ಬೇಕು, ಇದು ಭಾಳ ಮುಖ್ಯ. ಬೇವಿನ ಬೀಜ ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಕರೆಕ್ಟ್. ಬೇವಿನ ಬೀಜ ಅದಕ್ಕೆ ಕಲೆಕ್ಟ್ ಮಾಡೋದಾಯ್ತು, ಹೆಂಗೆ ಸಂಗ್ರಹ ಮಾಡ್ತಿರ್ತಾವೆ? ಸೊ ನಾವಾಗೆ ನಾವು ಈಗ ಮೋಸ್ಟ್ಲಿ ಇಲ್ಲ ನಾವು ಗ್ರಾಮ ಪಂಚಾಯತ್ ಸಿಗಿಲ್ಲ, ಇಲ್ಲ ಗ್ರಾಮ ಪಂಚಾಯತ್ ವಿಲೇಜಸ್ ಸಿಗಿಲ್ಲ, ನಾವು ಸರ್ವೆ ಮಾಡ್ತೀವಿ ಫಸ್ಟ್. ಸರ್ವೆ ಮಾಡಿಬಿಟ್ಟು ನಮಗಿಲ್ಲ ಏನು ಅವಕಾಶ ಇದೆ, ಅವರಿಗಿಲ್ಲ ಏನು ಹೆಲ್ಪ್ಫುಲ್ ಆಗ್ಬೋದು ಅನ್ನೋದು, ಡಿಫ್ರೆಂಟ್ ಆಗಿಲ್ಲ, ಬೈಬ್ಯಾಕ್ ಗ್ಯಾರಂಟೀಸ್ ಇಲ್ಲ, ನಾವು ಕೊಡ್ತಾ ಇದೀವಿ ರೈತರಿಗೆ. ಸೊ ದಟ್ ಇದು ಬರೋದು ಬೇವಿನ ಬೀಜ ಎಲ್ಲ ಫ್ರಮ್ ದ ಮಂತ್ ಆಫ್ ಮೇ, ಜೂನ್ ಅಂಡ್ ಜುಲೈ ಟಿಲ್ ಆಗಸ್ಟ್. ಸೊ ಆ ಟೈಮಲ್ಲಿ ಎಲ್ಲ ವ್ಯವಸಾಯ ಎಲ್ಲ ಬೆಳೆಸಲಿಕ್ಕೆ ಎಲ್ಲ ತುಂಬಾ ಇದಿರಲ್ಲ, ಅದೇ ಟೈಮಲ್ಲಿ ಆ ಫ್ರೀ ಟೈಮಲ್ಲಿ ನಾವು ಇಲ್ಲ ಒಂದು ಅಪರ್ಚುನಿಟಿ ಗ್ರಾಬ್ ಇಲ್ಲ ಮಾಡ್ಕೋಬಹುದು ಅನ್ನೋದು. ನಾವು ರೈತರಿಗೆಲ್ಲ ನಾವು ನಮ್ದು ಮೆಸೇಜ್ನ ನಾವು ಕನ್ವೆ ಮಾಡಿದೀವಿ, ಯಾಕಿಲ್ಲ ನೀವಿಲ್ಲ ನಿಮ್ ಬೇವಿನ ಬೀಜ ಇಲ್ಲ ನಮ್ ಸಲಾಗಿಲ್ಲ, ನೀವು ಖರೀದಿ ಮಾಡಿ ನಮಗೆಲ್ಲ ಕೊಡಬಹುದು ಅನ್ನೋದು. ಸೊ ಅದರಲ್ಲಿಂದ ನಾವು ಬೈಬ್ಯಾಕ್ ಇಲ್ಲ ಗ್ಯಾರಂಟಿ ಕೊಟ್ಬಿಟ್ಟು ಈ ಒಂದು ರೇಟ್ನನ್ನು ನಾವು ಫಿಕ್ಸ್ ಮಾಡಿಬಿಟ್ಟು ಇವ್ರಲಿಂದ ನಾವು ಖರೀದಿ ಮಾಡಿಕೊಂಡು ಈಗ ಒಬ್ಬೊಬ್ರು ಇಲ್ಲ ಪರ್ಚೇಸ್ ಮಾಡ್ಕೊಂಡಿಲ್ಲ ಅವ್ರಿಗೆ ಎಲ್ಲ ಗೊಬ್ಬರ ಬೇಕಾಗತ್ತೆ. ಸೊ ಆ ತರ ಒಂದು ವೇ ಒಂದು ಚೈನ್ ಸೈಕಲ್ ಆಗಿಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ಇಕೋ ಸಿಸ್ಟಮ್ನ ಒಂದು ಡೆವಲಪ್ ಮಾಡ್ಕೊಳಕ್ಕೆ ಅವ್ರಿಗೂ ಇಲ್ಲ ಕನ್ವೀನಿಯಂಟ್ ಆಯ್ತು, ನಮ್ಗೆ ಇಬ್ಬರಿಗೆ ಇಲ್ಲ ಹೆಲ್ಪ್ ಟು ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ಬೋದು ಸರ್. ಒಬ್ರಿಗೊಬ್ರು ಅನುಕೂಲ ಒಬ್ರಿಗೆಲ್ಲ ಮಾಡ್ಕೊಂಡಿದ್ವಿ, ಎಸ್ ಸರ್, ಆಸ್ ಎ ಸೆಕೆಂಡ್ರಿ ಇನ್ಕಮ್ ಅವರಿಗೆಲ್ಲ ಜನರೇಟ್ ಮಾಡ್ಕೊಟ್ಟಿದ್ವಿ. ಬಿಕಾಸ್ ನಾವ್ ಹೇಳ್ದಂಗೆಲ್ಲ ಬೇವಿನ ಬೀಜ ಎಲ್ಲ ಒಳಗಿಂತ ಇದು ವಿಲೇಜಸ್ ಚಿಕ್ಕ ಚಿಕ್ಕ ಊರು ತುಂಬಾ ಚಿಕ್ಕ ಹಳ್ಳಿ, ನಾಟ್ ಇವನ್ 10 homes ಆರ್ 20 homes ಆ ತರ ಮನೆಯಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಒಂದು ಅಪರ್ಚುನಿಟಿ ಸೆಕೆಂಡ್ ಇನ್ಕಮ್ ಆಗಿಲ್ಲ ಕ್ರಿಯೇಟ್ ಮಾಡ್ಲಿಕ್ಕಿಲ್ಲ, ಅವ್ರಿಗೂ ಇಲ್ಲ ಅವಕಾಶ ನೋಡ್ತಿದ್ರು. ಯಾಕಂದ್ರೆ ಸಿಟೀಸ್ ಅಲ್ಲಿ ಬಂದು ಆಸ್ ಎ ಕೂಲಿ ಕೆಲಸ ಆಗಲಿ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಅವರಿಗೆಲ್ಲ ಈ ತರ ನಾವು ಮಾಡ್ಕೊಟ್ಟಿದ್ಮೇಲೆ ಸೊ ಅವ್ರಿಗೆಲ್ಲ ಬಹಳ ಇರ್ತಕ್ಕಂತ ವೇಳೆಯಲ್ಲಿ ಲೀಸರ್ ಟೈಮ್ನ ನಾವು ಅಪರ್ಚುನಿಟಿ ಆಗಿಲ್ಲ ಕ್ರಿಯೇಟ್ ಮಾಡಿ ಅವರಿಗೆಲ್ಲ ಕೊಟ್ಟಿದ್ದಂಗೆ. ಹೇಗೆ ಬೇವಿನ ಬೀಜವನ್ನ ತಾವು ಖರೀದಿ ಮಾಡ್ಬೇಕಾದ್ರೆ ಹಳ್ಳಿಗರಿಂದ ಯಾವ ಒಂದು ರೇಟಿಗೆ ಖರೀದಿ ಮಾಡ್ತೀರಿ? ಸೊ ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ 8 rupees kg ಇತ್ತು. ಸೊ ಇನ್ ದ ಇಯರ್ ಆಫ್ 2015 ಸೊ ಈಗಾಗಿ ನಾವು ನೋಡ್ತಂಗೆ ನಮ್ ಫ್ಯಾಕ್ಟರಿ ಡೆಲಿವರಿಗೆ ಇಲ್ಲ 16 rupees ನಾವು ಕೊಡ್ತಾ ಇದೀವಿ ಆಫರ್. ನಿಮ್ಮ ಒಂದು ಫ್ಯಾಕ್ಟರಿ ತಂದು ಕೊಟ್ರೆ 16 rupees kg ಇಲ್ಲ ಕೊಡ್ತಾ ಇದೀವಿ ನಾವು ಆಫರ್ ಮಾಡ್ತಿದ್ವಿ. ಅಂದ್ರೆ ಬೇವಿನ ಬೀಜ ಅಂದ್ರೆ ಬೇವಿನ ಸಿಪ್ಪೆ ಸಮೇತ. ಸೊ ಇವತ್ತಿನ ಡೇಟ್ಗೆ ಅಂದ್ರೆ 16 rupees ತನಕ ನಾವು ಆಫರ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿಲ್ಲ ಇವ್ರಿಗೆ ಈಗ ರೈತ ಬಾಂಧವರಿಗೆ ಆಗ್ಲಿ ಯಾರಾದರೂ ಸೆಕೆಂಡ್ರಿ ಇನ್ಕಮ್ ಆಗಿಲ್ಲ ಒಂದು ಔಟ್ಸೋರ್ಸ್ ಇಲ್ಲ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಮಾಡ್ಕೊಂಡು ನಾವು ಒಂದು ಚಾನೆಲ್ ನ ಕ್ರಿಯೇಟ್ ಮಾಡಿದೀವಿ. ಈಗ ತಮಗೆ ಒಂದು ವರ್ಷಕ್ಕೆ ಬೇವಿನ ಬೀಜ ಇಂತಿಷ್ಟೇ ಬೇಕಾಗತ್ತೆ ಅಂತಕ್ಕಂಥದ್ದು ಏನಾದ್ರು ಇದೆಯಾ, ಅಥವಾ ಇಷ್ಟು ಟನ್ ಬೇಕು ಇಷ್ಟೇ ಕ್ವಿಂಟಾಲ್ ಬೇಕಂತೇಳಿ? ಹಾ, ನಮ್ದು ಟಾರ್ಗೆಟ್ಸ್ ಇಲ್ಲ, ಇದೇ ಇರುತ್ತೆ ಸರ್. ಪ್ರತಿ ವರ್ಷ ನಾವು ನೋಡ್ದಂಗೆ ಬೆಳ್ಕೊಂಡ ನಾವು ಹೋಗ್ತಾವ. ಸೊ ಈ ಸಮಯದಲ್ಲಿ ಲಾಸ್ಟ್ ಇಯರ್ ಇಲ್ಲ ನಾವು ಕ್ಲೋಸ್ ಮಾಡಿದ್ದು 500 to 700 tons ಆಗಿ 600 tons ಗೆಲ್ಲ ಕ್ಲೋಸ್ ಮಾಡಿದ್ವಿ ಸರ್. 600 tons ತನಕ ನಾವು ಕ್ಲೋಸ್ ಮಾಡಿರ್ತಾವ. ಅಷ್ಟಿಲ್ಲ ಬೇಕೇ ಬೇಕಾಗತ್ತೆ ಸರ್, ಬಿಕಾಸ್ ನಾವು ಹೇಳ್ದಂಗೆ ನಾವು ಈಗ ಅಷ್ಟು 600 tons ಅಷ್ಟು ಬೇವಿನ ಬೀಜ ತಮಗೆ ಯಾವ ಕ್ಷೇತ್ರದಿಂದ ಮಾಡ್ಕೊಂಡ್ರೆ ಎಲ್ಲ ಸಿಗತ್ತೆ? ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರು ಸರೌಂಡಿಂಗ್ 100 kilometers ರೇಡಿಯಸ್ ಅಲ್ಲಿ ಎಲ್ಲ ಸಿಗತ್ತೆ ಸರ್. ನೀವು ರಾಯಚೂರು ಆಗ್ಲಿ, ನಿಮ್ದು ಆಂಧ್ರ ತೆಲಂಗಾಣ ಬಾರ್ಡರ್ ಆಗ್ಲಿ, ಆಂಧ್ರ ಬಾರ್ಡರ್ ಆಗ್ಲಿ, ಆ ಕಡೆಯಿಂದ ಎಲ್ಲ ಕಡೆಯಿಂದ ನಾವು ಪ್ರೊಕ್ಯೂರ್ಮೆಂಟ್ ಎಲ್ಲ ಮಾಡ್ಕೊತೀವಿ. ಹೇಗೆ ಅದನ್ನೆಲ್ಲ ನೆಟ್ವರ್ಕ್ ಹೇಗೆ ಮಾಡ್ಕೊಂಡಿರ್ತಾವೆಲ್ಲ, ಬೇವಿನ ಬೀಜ ತಂದು ಕೊಡ್ತಕ್ಕಂಥ ನೆಟ್ವರ್ಕ್ ಭಾಳ ಮುಖ್ಯ. ಹೌದು ಸರ್, ಈಗ ನಾವು ಹೇಳ್ದಂಗೆ ಇದಕ್ಕೆ ನಾವು ಮಾಡೋಕ್ಕೆಲ್ಲ ಸ್ಟ್ರಗಲ್ ಎಲ್ಲ ಮಾಡಿದೀವಿ ಸರ್. 9 years ಅಂದ್ರೆ ಇಟ್ ಇಸ್ ವೆರಿ ಲಾಂಗ್ ಟೈಮ್, 9 years ಎಲ್ಲ ಆಯ್ತು ನಮಗೆ. ಸೊ ಫಾರ್ ಸೊ ಗುಡ್. ಸೊ ನಾವು ಒಳ್ಳೆ ಟರ್ಮ್ಸ್ ಅಲ್ಲಿ ಇದೀವಿ. ಅಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಮಾಡಿದ್ರೆ ಈಗ ತಮಗೆ ಸರಳವಾಗಿ ಬೇವಿನ ಬೀಜ ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ, ಆಗ್ತಾ ಇದೆ ಸರ್. ಸೊ ಇಷ್ಟು ವರ್ಷದಲ್ಲಿ ನಾವು ಅಷ್ಟು ಸ್ಟ್ರಗಲ್ ಮಾಡೋಕ್ಕೆ ಇದೇ ನಮಗೆಲ್ಲ ಫ್ರೂಟ್ಫುಲ್ ಟೈಮ್ ಅಂತ ಹೇಳಬೇಕು. ಹೌದೌದು. ಈಗ ಬೇವಿನ ಬೀಜ ನಿಮಗೆ ತಂದು ಕೊಟ್ಟ ತಕ್ಷಣ ನಿಮ್ಮ ಫ್ಯಾಕ್ಟ್ರಿಗೆ ತಾವು ಏನು ಅಲ್ಲಿ ಯಾವ ರೀತಿ ಅದನ್ನು ಪ್ರೊಸೆಸ್ ಮಾಡ್ತೀರಿ? ಸೊ ಪ್ರೊಸೆಸ್ ಇಸ್ ವೆರಿ ಸಿಂಪಲ್ ಸರ್. ನಾವು ಕೇಳ್ತಿರೋದು ಮಾಯಿಶ್ಚರ್ ಕಂಟೆಂಟ್ ಒಂದು ಅಬ್ಸರ್ವ್ ಮಾಡ್ತೀವಿ. ಒಣಗಿಸ್ತೀರಾ ಮತ್ತೆ? ಒಣಗಿಸಬೇಕಾಗತ್ತೆ. 15% ಮಾಯಿಶ್ಚರ್ ತನಕ ಇತ್ತು ಅಂದ್ರೆ ನಾವಿಲ್ಲ ಅದನ್ನ ಟಿಲ್ ದಟ್ ಟೈಮ್ ಪ್ರೊಸೆಸ್ ಮಾಡಕ್ ಪಾಸಿಬಲ್ ಇಲ್ಲ. ಈಗ ಅವರು ನಿಮಗೆ ಏನು ಒಣಗಿಸಿ ತಂದು ಕೊಡಬೇಕಾ? ಕೊಡುವಂತ ಒಣಗಿಸಿ ಇಲ್ಲ ಕೊಡಬೇಕು ಸರ್, ಬಿಕಾಸ್ ಮಾಯಿಶ್ಚರ್ ಕಂಟೆಂಟ್ ಇಲ್ಲ, 30% ಆರ್ 40% ಇಲ್ಲ ಮಾಯಿಶ್ಚರ್ ಇತ್ತು ಅಂದ್ರೆ ಕೂಡ. ಸೊ ಇಟ್ಸ್ ಅ ಲಾಸ್, ನಮಗೂ ಇಲ್ಲ ಲಾಸ್ ಆಗುತ್ತೆ ಅದು ವಾಟರ್ ಮಾಯಿಶ್ಚರ್ ಕಂಟೆಂಟ್. ಫುಲ್ ಅವರು ಒಣಗಿಸಿ ತಂದು ಕೊಡಬೇಕು ನಿಮಗೆ? ಒಣಗಿಸೇ ಕೊಡಬೇಕು ಸರ್. 15 to 20% ಅಂದ್ರೆ ಕೂಡ ಆಕ್ಸೆಪ್ಟ್ ಮಾಡ್ಕೊಂತೀವಿ. ಈಗ ಬೇವಿನ ಬೀಜ ಬಹಳಷ್ಟು ಮೇಲಿನ ಸಪ್ಪೆ ಎಲ್ಲ ಬಹಳಷ್ಟು ರಸತ್ವಾಗಿರುತ್ತೆ, ಬಹಳಷ್ಟು ನೀರಿನ ಅಂಶ ಇರುತ್ತೆ, ಹಣ್ಣು ಎಲ್ಲ ಬಹಳ ಮೆತ್ತಗಿರುತ್ತಲ್ಲ, ಅದು ಒಣಗಬೇಕಾದ್ರೆ ಬಹಳಷ್ಟು ದಿವಸ ಬೇಕಾಗುತ್ತೆ. ಹೇಗೆ, ಎಷ್ಟು ದಿವಸ? 15-20 days ಎಲ್ಲ ಬೇಕಾಗತ್ತೆ ಸರ್. ಇದಕ್ಕಂದ್ರೆ ಗನ್ನಿ ಬ್ಯಾಗ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಡ್ಲ ಇಟ್ಕೊಂತೀವಿ ನಾವು. ಸೊ ಆಸ್ ಸೂನ್ ಇಟ್ ಇಸ್ ರೆಡಿ ಫಾರ್ ಟು ಕನ್ಸ್ಯೂಮ್ ಫಾರ್ ಅಬೌಟ್ 15-20 days ಆದ ನಂತರ. ಅಂದ್ರೆ ಅವರು ಒಂದ್ 15 days ಒಣಗಿಸಿ ತಂದು ಕೊಡ್ಬೇಕು ನಿಮ್ಗೆ? ಹೌದು. ನೀವು ತದನಂತರ ಇಲ್ಲಿ ಒಣಗಿಸ್ತೀರಾ ಮತ್ತೆ? ಮತ್ತೆ ನಾವು ಯೂಶಲಿ ಇಲ್ಲ ನೋಡ್ತೀವಿ ಸರ್, ಮಾಯಿಶ್ಚರ್ ಕಂಟೆಂಟ್ ಇಲ್ಲ, ಅಕಸ್ಮಾತ್ 20% ಇಲ್ಲ ಒಳಗಿಲ್ಲ ಇತ್ತು ಅಂದ್ರೆ ಐಡಿಯಲ್ ಇಸ್ 15%. ಸೊ 15% ಇಲ್ಲ ಇತ್ತು ಅಂದ್ರೆ ಇಟ್ ಇಸ್ ರೆಡಿ ಟು ಪ್ರೊಡ್ಯೂಸ್. ಹೇಗೆ ಈಗ 1 quintal ಬೇವಿನ ಬೀಜ, ಅದರಿಂದ ಎಷ್ಟು ನಿಮಗೆ ಕೇಕ್ ಬರುತ್ತೆ, ಆಮೇಲೆ ಎಷ್ಟು ಆಯಿಲ್ ಬರುತ್ತೆ 1 quintal? ಆಯಿಲ್ ಕಂಟೆಂಟ್ ಎಕ್ಸ್ಟ್ರಾಕ್ಷನ್ ಇಸ್ ವೆರಿ ಲೆಸ್ ಸರ್ ಹೇಳಬೇಕು ಅಂದರೆ. ಸೊ ಯೂಶಲಿ ನೀಮ್ ಸೀಡ್ಸ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಆಗೋ ಟೈಮಲ್ಲೇ ಸೊ 16% ಇಲ್ಲ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ನಾವು ಎಕ್ಸ್ಟ್ರಾಕ್ಷನ್ ಮಾಡಕ್ ಹೋಗಿದ್ರೆ ಕೂಡ 2-3% ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಒಂದ್ 100 kg ಅಂದ್ರೆ 2-3 kg ಬರುತ್ತೆ ಅಷ್ಟೇ ಅಷ್ಟೇ ಬರೋದು ಸರ್. ಬಟ್ ಉಳಿದೆಲ್ಲ ನೀವು ಕೇಕ್ ಆಗಿ ಕೇಕ್ ಅಲ್ಲ ಕೇಕ್ ಕೇಕ್ ಇಸ್ ಅವರ್ ಪ್ರೈಮರಿ ಪ್ರಾಡಕ್ಟ್ ಈಗ ಆಗಿದ್ದು. ಬೇವಿನ ಎಣ್ಣೆ ಮತ್ತು ಬೇವಿನ ಹಿಂಡಿ ಎರಡು ಬರುತ್ತೆ ಉಪ ಉತ್ಪನ್ನಗಳು. ಹೌದು ಸರ್. ಹೇಗೆ ಇದನ್ನ ಮಾರಾಟ ವ್ಯವಸ್ಥೆ ಬೇವಿನ ಎಣ್ಣೆ ಬೇವಿನ ಹಿಂಡಿಯನ್ನ ಹೇಗೆ ಮಾರ್ತೀರಿ, ಎಲ್ಲೆಲ್ಲಿ ನಿಮಗೆ ಕಸ್ಟಮರ್ಸ್, ಮತ್ತೆ ಬೇವಿನ ಬೀಜ ಕೊಡುವಂತ ಕಸ್ಟಮರ್ಸ್, ಬೇವಿನ ಎಣ್ಣೆ ಹಿಂಡಿಯನ್ನು ತಗೊಳ್ಳುವಂತ ಕಸ್ಟಮರ್ಸ್ ಬೇಕು ನಿಮಗೆ, ಮಾರಾಟ ಮಾಡುವ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡ್ರೆ ನೆಟ್ವರ್ಕ್ ಅದನ್ನ? ನೆಟ್ವರ್ಕ್ ಅಂದ್ರೆ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎಲ್ಲ ಅಪ್ರೋಚ್ ಆಗ್ತೀವಿ ಸರ್. ಆಸ್ ಇನ್ KVK ಎಲ್ಲ ಇದೆ, ಸೊ KVK ಚಾನಲ್ಸ್ ಎಲ್ಲ ಇದೆ, ಬಯೋಕಂಟ್ರೋಲ್ ಲ್ಯಾಬ್ಸ್ ಇದೆ, ಎಂಟಮಾಲಜಿಸ್ಟ್ ಸೈಂಟಿಸ್ಟ್ ಎಲ್ಲ ಇದ್ದಾರೆ. ಸೊ ನಮಗೆ ಅನ್ಸಿದಂಗೆ ನಮ್ದು ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೆರಿಮೆಂಟಲ್, ನಾವು ಸ್ಟಾರ್ಟ್ ಮಾಡಿದ್ದು ಆಸ್ ಎ ಎಕ್ಸ್ಪೆರಿಮೆಂಟಲ್. ಯಾವ ತರ ಅಂದ್ರೆ ಯಾವ ಕಸ್ಟಮರ್ಗೆಲ್ಲ ನಾವು ನೋಡಿದಂಗೆಲ್ಲ ಸಾಯಿಲ್ ರೀಸ್ಟ್ರಕ್ಚರ್ಗೋಸ್ಕರ ಎಲ್ಲ ಯಾರೆಲ್ಲ ರಿಪೇರ್ ಸಲಾಗಿಲ್ಲ ನೋಡ್ತಾ ಇದ್ರು. ಸೊ ಮೋಸ್ಟ್ಲಿ ಎಲ್ಲ ಅಪ್ರೋಚ್ ಆಗ್ತಿದ್ವು ಎಂಟಮಾಲಜಿ ಆಗಲಿ. ಸೊ ಪೆಸ್ಟ್ ಅಟ್ಯಾಕ್ಸ್ ಯಾರ ಹತ್ರ ಇಲ್ಲ, ಯಾವ ಕಸ್ಟಮರ್ ಹತ್ರ ಇದ್ರು ಅವರಿಗೆಲ್ಲ ಅಪ್ರೋಚ್ ಆಗ್ತಿದ್ವಿ ನಾವು. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಇದ್ದಿದ್ರೆ ನೀವು ಇಶ್ಯೂ ಇತ್ತು ಅಂದ್ರೆ ಈ ತರ ನೀವು ಸಾಲ್ವ್ ಮಾಡ್ಕೋಬಹುದು ಅನ್ನೋದು. ಅಲ್ಲ ಅದನ್ನೇ ಮಾರ್ಕೆಟಿಂಗ್ ನೆಟ್ವರ್ಕ್ ಏನಾರು ಮಾಡ್ಕೊಂಡ್ರೆ ನೀವು ಮಾರ್ಕೆಟಿಂಗ್ ನೆಟ್ವರ್ಕ್ ಆ ತರ ನಿಮ್ದೇ ಸೋಷಿಯಲ್ ಮೀಡಿಯಾ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟು ಅಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾ ಫಿಸಿಕಲ್ ಮೋಡ್ ಅಲ್ಲಿ ತಾವು ಬೇರೆ ಬೇರೆ ತಾಲೂಕಾ ಪ್ಲೇಸ್ ಹೋಬಳಿ ಮಟ್ಟದಲ್ಲಿ ಏನಾದ್ರು ಫಿಸಿಕಲಿ ಈ ತರ ಎಲ್ಲ ನಾವು ಬೇಸ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಆಸ್ ಎ ಸೆಕೆಂಡ್ರಿ ಅಂದಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಲ್ಲ, ಇದೆ ಇಂಡಿಯಾ ಮಾರ್ಟ್ ಎಲ್ಲ ಇದೆ. ಇಂಡಿಯಾ ಮಾರ್ಟ್ ಅಲ್ಲಿ ನಾವು ರಿಜಿಸ್ಟರ್ ಆಗಿ ಥ್ರೂ ಔಟ್ ದ ಮೆನಿ ಸ್ಟೇಟ್ಸ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡೋಕ್ಕೆಲ್ಲ ಅಪರ್ಚುನಿಟಿ ಇತ್ತು. ಸೊ ನಾವು ಇವತ್ತಿನ ಡೇಟಿಗೆ ಅಂದ್ರೆ ಅಸ್ಸಾಂ ತನಕ ನಾವು ಕಳ್ಸಿಕೊಡ್ತಾ ಇದೀವಿ. ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ತೀವಿ. ಆನ್ಲೈನ್ ಮಾರ್ಕೆಟಿಂಗ್ ಇದೆ ಸರ್, ಪ್ರಾವಿಷನ್ ಇದೆ. ನಿಮ್ದು ಏನಾದ್ರು ಏನಾದ್ರು ಅದಕ್ಕೆ ಬ್ರ್ಯಾಂಡ್ ಅದು ಮಾಡ್ಕೊಂಡಿರಿ? ಆಸ್ ಆಫ್ ಟುಡೇಸ್ ಆ ತರ ಏನೂ ಇಲ್ಲ, ಆ ತರ ಏನಿಲ್ಲ. ಇಟ್ ಇಸ್ ಡೈರೆಕ್ಟ್ಲಿ ಟು ಫಾರ್ಮರ್ಸ್ ಡೈರೆಕ್ಟ್ಲಿ ಟು ಫಾರ್ಮರ್, ನೋ ರಿಟೇಲ್. ಬೇವಿನ ಹಿಂಡಿಯ ಉಪಯೋಗ ಅಂತ ಹೇಳ್ತೀವಿ ನಾವು, ಬೇವಿನ ಹಿಂಡಿ ಮತ್ತು ಬೇವಿನ ಎಣ್ಣೆಯನ್ನ ಅಗ್ರಿಕಲ್ಚರ್ ನಲ್ಲಿ, ಕೃಷಿಯಲ್ಲಿ ರೈತರು ಎಲ್ಲೆಲ್ಲಿ ಪೆಸ್ಟ್ ಕಂಟ್ರೋಲ್ ನಲ್ಲಿ ಬಳಸಬಹುದಾ, ಗೊಬ್ಬರವಾಗಿ ಬಳಸಬಹುದಾ, ಹೇಗೆ ಇದನ್ನ ಉಪಯೋಗ ಮಾಡ್ಕೋಬಹುದು ಅಂತೀರಿ? ಇದರಲ್ಲಿ ಎಲ್ಲ 2 ways ಇದೆ ಸರ್. 1 ಇಸ್ ಸಾಯಿಲ್ ಅಪ್ಲಿಕೇಶನ್. ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳಿದಂಗೆ ಅಂದ್ರೆ ಸೋವಿಂಗ್ ಮಾಡಕ್ಕಿಂತ ಮುಂಚೆ ಟು ರಿಪೇರ್ ದ ಸಾಯಿಲ್ ಸ್ಟ್ರಕ್ಚರ್, ಏನಾದ್ರೂ ಆಗ್ಲಿ, ನಾವು ಅದಕ್ಕೆಲ್ಲ ನಮ್ ಇದಕ್ಕೆಲ್ಲ ಆಲ್ಟರ್ನೇಟ್ಸ್ ಎಲ್ಲ ರೆಕಮೆಂಡ್ ಎಲ್ಲ ಮಾಡ್ತಾ ಇದ್ದೇವೆ. ಆಸ್ ಎ ನೀಮ್ ಕೇಕ್ ಜೊತೆಗೆಲ್ಲ ಮೆಟ್ರೇಸಿಯಮ್ಸ್ ಆಗ್ಲಿ, ಬೇರೆ ಬಯೋಫರ್ಟಿಲೈಸರ್ಸ್ ಎಲ್ಲ ಆಗ್ಲಿ, ಅದ್ರ ಜೊತೆ ಎಲ್ಲ ಕಾಂಬಿನೇಷನ್ ಎಲ್ಲ ಹಾಕ್ಬಿಟ್ಟು ನೀವೆಲ್ಲ ಮಾಡಿ ಅಂತೆ. ಬಿಕಾಸ್ ಇಟ್ ಇಸ್ ಅ ನಾನ್ ರಿಯಾಕ್ಟಿವ್ ಟು ಎನಿ ಅದರ್ ಎನ್ಝೈಮ್ಸ್. ನೀವು ಬೇರೆ ಬಯೋಫರ್ಟಿಲೈಸರ್ಸ್ ಎಲ್ಲ ತಗೋಬಹುದು, ಮೆಟ್ರೇಸಿಯಂ ಟ್ರೈಕೋಡರ್ಮ ಆಗ್ಲಿ, ಸುಡೋಮೋನಸ್ ಆಗ್ಲಿ, PSB ಆಗ್ಲಿ. ಸೊ ಈ ತರ ಇದಕ್ಕೆಲ್ಲ ಜೊತೆಗೆಲ್ಲ ಕಾಂಬಿನೇಷನ್ ಆಫ್ ನೀಮ್ ಕೇಕ್ ವಿತ್ ಅದರ್ ಬಯೋ ಫರ್ಟಿಲೈಸರ್ಸ್ ಜೊತೆ ಎಲ್ಲ ನೀವು ಫೀಡ್ ಮಾಡಿದ್ರೆ ಸೊ ಯು ಕ್ಯಾನ್ ಗೆಟ್ ಎ ಬೆಟರ್ ರಿಸಲ್ಟ್ಸ್ ಇನ್ ದ ಸಾಯಿಲ್ ಸ್ಟ್ರಕ್ಚರ್ ಅಂತ. ಸೆಕೆಂಡ್ ಆಗಿ ನೀವು ಗೊಬ್ಬರ ಆಗಿ ಇಲ್ಲ ಯೂಸ್ ಮಾಡ್ಬೋದು ಅಂದ್ರೆ ಸೊ ಇಟ್ ಹ್ಯಾಸ್ ನ್ಯಾಚುರಲಿ NPK. NPK ಅಂದ್ರೆ ಆಲ್ಮೋಸ್ಟ್ 4-5 ನೈಟ್ರೋಜನ್ ಇರುತ್ತೆ, ಫಾಸ್ಫರ್ ಇಸ್ ಅಬೌಟ್ 1% ಅಂಡ್ K ಇಸ್ ಅಬೌಟ್ 1%. ಸಲ್ಫರ್ ರಿಚ್ ಅಂಡ್ ಜಿಂಕ್ ರಿಚ್ ಇದೆ ಇದು. ಸೊ ಆಸ್ ಎ ಗ್ರೋತ್ ಪ್ರಮೋಟರ್ ಆಗಿಲ್ಲ ಇದನ್ನ ಬಳಸಬಹುದು. ಸೊ ಅಂಡ್ ವೆರಿ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ. ಮೈಕ್ರೋ ನ್ಯೂಟ್ರಿಯಂಟ್ಸ್ ಆಸ್ ಇನ್ ನೈಟ್ರೋಜನ್ ಆಗಿತ್ತು, ನಿಮ್ ಫಾಸ್ಫರ್ ಆಗ್ಲಿ, ಮೈಕ್ರೋ ನ್ಯೂಟ್ರಿಯಂಟ್ಸ್ ಆಸ್ ಇನ್ ಜಿಂಕ್. ಬೇವಿನ ಒಂದು ಹಿಂಡಿಯಲ್ಲಿ ಪೋಷಕಾಂಶ ಇರುತ್ತಾ, ನ್ಯೂಟ್ರಿಯಂಟ್ಸ್ ಇರ್ತಾವ? ಹೌದು ಸರ್, ಇದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಎರಡೂ ಇರುತ್ತೆ. ಎರಡೂ ಇರುತ್ತೆ. ಹೇಗೆ ಬೇಡಿಕೆ ಹೇಗಿದೆ ಬೇವಿನ ಹಿಂಡಿಗೆ ಮತ್ತು ನಿಮ್ಮ ಬೇವಿನ ಎಣ್ಣೆಗೆ? ಎಣ್ಣೆಗೆಲ್ಲ ಜಾಸ್ತಿ ಇದೆ ಸರ್, ಬಿಕಾಸ್ ಇಟ್ಸ್ ಅನ್ ನಾವೆಲ್ಲ ಹೇಳ್ದಂಗೆ ನೀಮ್ ಆಯಿಲ್ ಅಲ್ಲಿ ನಾನು ಪ್ರೀವಿಯಸ್ಲಿ ನಾನು ಡಿಸ್ಕಸ್ ಮಾಡಿದಂಗೆ ಸೊ ಔಟ್ ಆಫ್ ನಮ್ ಆಸ್ ಪರ್ ಅವರ್ ನಾಲೆಜ್ ನಾವು ಹೇಳ್ದಂಗೆ ಔಟ್ ಆಫ್ 126 ಪೆಸ್ಟಿಸೈಡ್ಸ್ ವರ್ಲ್ಡ್ ಅಲ್ಲಿ ಏನೇ ಇದೆ ಸೊ ಐಡೆಂಟಿಫೈಡ್ ಪೆಸ್ಟಿಸೈಡ್ಸ್. ಸೊ ಅದರಲ್ಲಿ ಎಲ್ಲ 76 ಪೆಸ್ಟಿಸೈಡ್ ವ್ಯಾಲ್ಯೂ ಎಲ್ಲ ನೀಮಲ್ಲೇ ಇರುತ್ತೆ. ಸೊ ಹಾಗಾಗಿ ಇದು ಇಟ್ಸ್ ಅನ್ ಯೂನಿವರ್ಸಲ್ ಮೆಡಿಸಿನ್ ಟು ದ ಪ್ಲಾಂಟ್ಸ್ ಅಂತ ನಾವು ಹೇಳ್ಬೋದು. ಈಗ ಬೇವಿನ ಬೀಜವನ್ನು ಹಾಕಿದ ಮೇಲೆ ಎಣ್ಣೆ ಬರುತ್ತೆ, ಎಣ್ಣೆಯನ್ನ ಮತ್ತೆ ಫರ್ದರ್ ನೀವು ಪ್ರೊಸೆಸ್ ಮಾಡ್ತೀರಾ ಅಥವಾ ರಾ ಎಣ್ಣೆ ಬಂದಿರುತ್ತೆ? ರಾ ಎಣ್ಣೆಯಲ್ಲಿ ಮತ್ತೆ ಎಲ್ಲ ಎಮಲ್ಸಿಫಿಕೇಶನ್ ಎಲ್ಲ ಮಾಡ್ತಿರಲಿಲ್ಲ. ಸೊ ಬಿಕಾಸ್ ನೀರಲ್ಲಿ ಎಲ್ಲ ಆಯಿಲ್ ಎಲ್ಲ ಇಟ್ ಡಸಂಟ್ ಡಿಸಾಲ್ವ್, ಡಿಸಾಲ್ವ್ ಎಲ್ಲ ಆಗಲ್ಲ. ಸೊ ಹಾಗಾಗಿ ಎಮಲ್ಸಿಫಿಕೇಶನ್ ಎಲ್ಲ ಮಾಡಲೇಬೇಕಾಗತ್ತೆ. ಒಂದು ಕ್ವಿಂಟಾಲ್ ಬೇವಿನ ಬೀಜ ಹಾಕಿದ್ರೆ ನಿಮಗೆ ಕೇಕ್ ಎಷ್ಟು ಬರುತ್ತೆ ಅಂದಾಜಾಗಿ? ಅಷ್ಟೇ ಬರುತ್ತಾ? 80-85% ತನಕ ಬರುತ್ತೆ. 80-85% ಅಂಡ್ ದ ರೆಸ್ಟ್ ಇಸ್ ವೇಸ್ಟೇಜ್ ಅಂಡ್ ಮಾಯಿಶ್ಚರ್ ಇಲ್ಲ, ಲಾಸ್ ಆಗುತ್ತೆ. ಹೇಗೆ ತಾವು ಮಾರುಕಟ್ಟೆ ಮಾಡೋದಾದ್ರೆ ಹೇಗೆ ಕೊಡ್ತೀರಿ ನಿಮ್ಮ ಒಂದು ಕೇಕ್ ಅನ್ನ? ಕೃತಿ ಕೇಜಿ ಲೆಕ್ಕದಲ್ಲಿ ₹21.25 ₹21.25 ಒಂದು ಕೆಜಿ. ಎಣ್ಣೆಗೆ? ಎಣ್ಣೆಗೆ 300 ರೂಪಾಯಿ ನಾನು ಕೊಡ್ತೀನಿ ಡೈರೆಕ್ಟ್ಲಿ. ಹೇಗೆ ಬೇವಿನ ಬೀಜದಲ್ಲಿ ವೈವಿಧ್ಯಮಯವಾದಂತಹ ಬೇವಿನ ಬೀಜಗಳು, ಈಗೆಲ್ಲ ಇಲ್ಲಿ ವೆರೈಟಿ ಬಹಳ ಬರ್ತಾವೆ, ಬೇರೆ ಬೇರೆ ವೆರೈಟಿಗಳು. ಹೌದು ಸರ್. ನಿಮಗೆ ಹೆಚ್ಚಿನ ಒಂದು ಎಣ್ಣೆ ಕೊಡುವಂತ ಯಾವುದು ತಳಿ ಅಂತ ಹೇಳಿದ್ರು ನಿಮಗೆ? ಅಷ್ಟು ಡೆಪ್ತ್ ಆಗಿ ನಾವು ಇಲ್ಲ ಇವತ್ತು ಆಲೋಚನೆ ಮಾಡಿಲ್ಲ ಸರ್ ಹೇಳ್ಬೇಕಂದ್ರೆ. ಸೊ ನೇಮ್ ಇಸ್ ಅನ್ ಯೂನಿವರ್ಸಲ್ ಪ್ಲಾಂಟ್ ನಾನು ಹೇಳ್ದಂಗೆ. ಸೊ ಇದರಲ್ಲಿ ಇಲ್ಲ ವೆರೈಟೀಸ್ ಇಲ್ಲ, ಯೂಶ್ವಲಿ ಇಲ್ಲ ನಾವು ನೋಡಿದಂಗಿಲ್ಲ, ಎರಡು ವೆರೈಟೀಸ್ ಇದೆ. ಒನ್ ಇಸ್ ಅನ್ ಒನ್ ಹೈಬ್ರಿಡ್ ಅಂತ ನಾವು ಎಲ್ಲ ಒಂದು ಅಬ್ಸರ್ವ್ ಮಾಡಿದ್ದೀವಿ. ಅದು ಇಲ್ಲ ಇನ್ ಮಂತ್ ಆಫ್ ಫೆಬ್ರವರಿಯಲ್ಲಿ ಇಲ್ಲ ಈಲ್ಡ್ ಕೊಡುತ್ತೆ, ಬಟ್ ಅದರಲ್ಲಿ ಅಜಡರೆಕ್ಟಿನ್ ಕಂಟೆಂಟ್ ಇಲ್ಲ, ನಾವು ಅಬ್ಸರ್ವ್ ಮಾಡಿಲ್ಲ. ಈಗ ಮತ್ತೆ ಆಫ್ ಸೀಸನ್ ಇರ್ತೀವಿ, ಕೆಲವೊಂದು ಹೊತ್ತು ನಿಮಗೆ ಬೇವಿನ ಬೀಜ ಒಂದು ಸೀಸನ್ ಅಲ್ಲಿ ಮಾತ್ರ ಬೇವಿನ ಬೀಜ ಲಭ್ಯತೆ, ಆಮೇಲೆ ಆಫ್ ಸೀಸನ್ ಅಲ್ಲಿ ನೀವು ಹೇಗೆ ರನ್ ಮಾಡ್ತಾ ಇರ್ತೀರಾ, ನಿಮ್ದು ಹೇಗೆ ಕೆಲಸ ನಡೆದಿರ್ತದ ಸರ್? ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇರೋದೇ ನಾವು ಜೂನ್ ಜುಲೈಲಿಂದ ನಾವು ಸ್ಟಾರ್ಟ್ ಮಾಡೋದು ಸರ್. ನಾವು ಸೊ ಇಯರ್ಲಿ ಅಬೌಟ್ ಸ್ಟಾಕ್ ಇಲ್ಲ ಎಷ್ಟು ಮಾಡ್ಬೇಕಾಗತ್ತೆ ಅಷ್ಟು ಇಲ್ಲ ಮಾಡ್ಕೊಂಡೇ ಇಟ್ಕೋಬೇಕಾಗತ್ತೆ. ಸೊ ಇಟ್ ಅದು ಅನಿವಾರ್ಯ, ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಈಗ ನೋಡ್ರಿ, ತಾವು ಹೇಳಿದ್ರೆ 600 ಟನ್ ಅಂತ ಹೇಳಿದ್ರಲ್ಲ, 500 ರಿಂದ 600 ಟನ್ ಬೇವಿನ ಬೀಜ ಸಂಗ್ರಹ ಮಾಡ್ತೀರಿ. ಹೌದು ಸರ್. ಇದಕ್ಕೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ತಮಗೆ ಮೂಲಭೂತ ಸೌಕರ್ಯ ಬೇಕಾಗ್ತವೆ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳು, ದೂರದಿಂದ ತರೋದು, ಅವೆಲ್ಲ ಮತ್ತೆ ಮಾಲನ್ನ ಕಳಿಸ್ತಕ್ಕಂಥದ್ದು, ಇದಕ್ಕೆ ಹೇಗೆ ನಿಮ್ಮ ವರ್ಕರ್ಸ್ ಬೇಕು, ನೆಟ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದೀರಿ? ನೆಟ್ವರ್ಕಿಂಗ್ ಇಲ್ಲ, ನಮ್ಮ ಬೇರೆ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ಸ್ನ ಹೈರ್ ಮಾಡ್ಕೊಂಡಿದ್ದೀವಿ. ಸೊ ಅವರೆಲ್ಲ ನಮ್ಮ ಬಿಹಾಫಿಗೆಲ್ಲ ನಮ್ದು ರಿಕ್ವೈರ್ಮೆಂಟ್ ಪ್ರಕಾರ ಎಲ್ಲ ಅವರು ಇಲ್ಲ, ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬರು ಸಬಾರ್ಡಿನೇಟ್ಸ್ ಇಲ್ಲ ಇರ್ತಾರೆ. ಸಬಾರ್ಡಿನೇಟ್ಸ್ ಲಿಂದ ಅವರೆಲ್ಲ ಅವ್ರದ್ದು ಕಲೆಕ್ಷನ್ ಎಲ್ಲ ಮಾಡ್ಕೊಂಡು ಎಲ್ಲ ನಮ್ ಕಡೆ ಎಲ್ಲ ತಂದ್ಕೊಡ್ತಾರೆ. ಈಗ ನೋಡಿ, ಸುಮಾರು ವರ್ಷದಿಂದ ತಾವು ಬೇವಿನ ಉತ್ಪನ್ನಗಳನ್ನ ತಯಾರು ಮಾಡ್ಕೊಂಡು ರೈತರಿಗೆಲ್ಲ ಕೊಡ್ತಾ ಇದ್ದೀರಿ, ಹೇಗೆ ನಡೀತಾ ಇದೆ ಒಟ್ಟಾರೆ, ತಮಗೆ ಪ್ರತಿ ವರ್ಷನೂ ಒಳ್ಳೆ ರೀತಿಯಿಂದ ರನ್ ಆಗ್ತಾ ಇದೆ ನಿಮ್ದು? ಎಸ್ ಸರ್, ಐ ಆಮ್ 100% ಸ್ಯಾಟಿಸ್ಫೈಡ್ ವಿತ್. ಈ ನೋಡ್ರಿ, ಎಲ್ಲೋ ಒಂದ್ ಬೇರೆ ಕಡೆ ಜಾಬ್ ಮಾಡ್ಕೊಂಡಿದ್ದು, ಎಲ್ಲೋ ಪಗಾರ ತಗೊಂಡು, ಇದಕ್ಕೆ ಈ ಸ್ವಂತ ನೀವೇ ಉದ್ಯೋಗ ಕೊಟ್ಟಿರಿ ಎಷ್ಟೋ ಮಂದಿಗೆ. ಹೌದು ಸರ್. ಹೇಗೆ ಅನಿಸ್ತದೆ ನಿಮಗೆ? ಭಾಳ ಖುಷಿ ಆಗುತ್ತೆ ಸರ್. ಸೊ ಇದನ್ನ ನಾವು ಮಾಡ್ತಿರೋದು ದುಡಿಯೋದು, ದಟ್ ಈಸ್ ಅನ್ ಓಕೆ, ಸೊ ದಟ್ ಈಸ್ ಡೇ ಟು ಡೇ ಜಾಬ್, ಬಟ್ ಇದು ನಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರೋದು. ಸೊ ಸಮಥಿಂಗ್ ಐ ಆಮ್ ಡೂಯಿಂಗ್ ಫಾರ್ ದ ಸೊಸೈಟಿ ಅಂತ. ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಬೇಕಾಗತ್ತೆ ನಿಮಗೆಲ್ಲ? ಪ್ರಾಫಿಟ್ ಮಾರ್ಜಿನ್ ಇಲ್ಲ, ಅಪ್ಸ್ ಅಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ ಸರ್. ನಾವೆಲ್ಲ ಅಬ್ಸರ್ವ್ ಮಾಡಿದಂಗೆಲ್ಲ ಕೋವಿಡ್ ಟೈಮ್ಸ್ ಅಲ್ಲಿ ಎಲ್ಲ ತುಂಬಾ ಎಲ್ಲ ಕಷ್ಟ ಆಯ್ತು, ಆ ವರ್ಷ ಎಲ್ಲ ಅಡ್ಜಸ್ಟ್ ಮ್ಯಾನೇಜ್ ಮಾಡ್ಬೇಕಾಯ್ತು ನಮಗೂ. ಸೊ ಫಾರ್ ಸೊ ಗುಡ್ ಎಲ್ಲ ಮ್ಯಾನೇಜ್ ಮಾಡಿದೀವಿ. ಈ ನೋಡಿ, ತಾವು ಪದವೀಧರ ಆಗ್ಬಂದ್ಬಿಟ್ಟು ಎಲ್ಲೂ ಉದ್ಯೋಗಕ್ಕೆ ಹೋಗಲಾರದೆ ಸ್ವಂತ ನಿಮ್ಮದೇ ಆದ ಒಂದು ಉದ್ಯೋಗವನ್ನು ಉದ್ದಿಮೆಯನ್ನು ಹಾಕೊಂಡ್ಬಿಟ್ಟು ಬೇವಿನ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಯುವಕರಿಗೆ? ಇತ್ತೀಚೆಗೆ ಸಾಕಷ್ಟು ಯುವಕರು ನೋಡ್ರಿ, ಸಾಕಷ್ಟು ಅವಕಾಶಗಳು ಇರ್ತವೆ. ಹೌದು, ಅವಕಾಶಗಳನ್ನು ನಾವು ಹುಡುಕಬೇಕು. ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಈ ಎಲ್ಲೋ ಸಣ್ಣ ಪುಟ್ಟ ನೌಕರಿ ಮಾಡ್ಕೊಂಡು ಭಾಳ ಇದುವಾಗಿ ಜೀವನ ಮಾಡ್ತಿರ್ತಾರೆ ಯುವಕರು, ಕಲ್ತಂಥವ್ರು, ಗ್ರಾಜುಯೇಟ್ಸ್. ಹೌದು ಸರ್. ಅಂಥವ್ರಿಗೆ ನಿಮ್ಮ ಒಂದು ಕಿವಿ ಮಾತೇನು? ನಮ್ದು ಯುತ್ತಿಗೆಲ್ಲ ಒಂದೇ ಮೆಸೇಜ್ ಇರೋದು ಸರ್, ಸೊ ನಿಮಗೆ ಎದರಲ್ಲಿ ಎಲ್ಲ ಪ್ಯಾಷನೇಟ್ ನೀವು ಇದ್ದೀರಿ, ಎದರಲ್ಲಿ ಇದ್ದೀರಾ, ಅದರಲ್ಲಿ ಎಲ್ಲ ಯು ಪ್ಲೀಸ್ ಗೋ ಆ್ಯಂಡ್ ಫಾಲೋ ಅಪ್. ಸೊ ವಾಟ್ ಎವರ್ ಇಟ್ ಇಸ್, ಯು ಪ್ಲೀಸ್ ಗೋ ಆ್ಯಂಡ್ ಫಾಲೋ ಅಪ್. ಅಗ್ರಿಕಲ್ಚರ್ ಹ್ಯಾಸ್ ಅ ಹ್ಯೂಜ್ ಡಿಮ್ಯಾಂಡ್. ಹೌದು. ನಾವಾಗ ನಾವು ನಮ್ಮಂತ ಯುವಕರು ಇಲ್ಲ ಇದರಲ್ಲಿ ಇನ್ನೋವೇಷನ್ ಇಲ್ಲ ತಗೊಂಬಂದಿಲ್ಲ ಅಂದ್ರೆ ಮತ್ತೆ ಬೇರೆಯವರು ಯಾರು ತರ್ತಾರೆ? ಹೌದು, ಯುವಕರೇ ಮಾಡಬೇಕು, ಹೊಸ ಹೊಸ ಅನ್ವೇಷಣೆಗಳು ಯುವಕರಿಂದ ಆಗಬೇಕಾಗಿದೆ. ನಿಮಗೆ ಈಗ ಹೇಗೆ ಅನಿಸ್ತದೆ ಮುಂದಿನ ಒಂದು ಅವಕಾಶಗಳು ಬೇವಿನ ಉತ್ಪನ್ನಗಳಿಗೆ ಯಾವ ರೀತಿ ಮುಂದೆ ಫ್ಯೂಚರ್ ಅಲ್ಲಿ ಇದಕ್ಕೆ ಇನ್ನೂ ಡಿಮಾಂಡ್ ಆಗ್ಬೋದು ಅಂತ? ತುಂಬಾ ಹ್ಯೂಜ್ ಆಗಿದೆ ಸರ್. ಇಟ್ ಇಸ್ ನಿಮಗೆ ನಾವು ಆಸ್ ಎ ಪ್ರಾಡಕ್ಟ್ ಆಗಿ ನಾವು ಇಲ್ಲ ನೋಡ್ತೀವಿ ಅಂದ್ರೆ ಇಟ್ ಇಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ನೀವು ಆಯುರ್ವೇದಿಕ್ ಆಗಿ ತಗೋಬಹುದು, ಹಾಗೆ ಕಾಸ್ಮೆಟಿಕ್ ರೇಂಜ್ ಅಲ್ಲಿ ಆದ್ರೂ ತಗೋಬಹುದು, ಅಗ್ರಿಕಲ್ಚರ್ ಪೆಸ್ಟಿಸೈಡ್ ಅಂಡ್ ಅಗ್ರಿಕಲ್ಚರ್ ಫರ್ಟಿಲೈಸರ್ ಆಗಿ ತಗೋಬಹುದು. ಇದರಲ್ಲಿ ಎಲ್ಲ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಇದೆ ಸರ್. ಸೊ ಹಾಗಾಗಿ ಆಸ್ ಎ ಪ್ರೊಫೆಷನ್ ಆಗಿ ಫ್ಯೂಚರ್ ಆದ್ರೆ ಈಗ ಅಜಡರೆಕ್ಟಿನ್ ಎಕ್ಸ್ಟ್ರಾಕ್ಷನ್ ಅಂತ ಒಂದಿದೆ, ಇದರಲ್ಲಿಂದ ಎಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ತುಂಬಾ ಎಲ್ಲ ಎಕ್ಸ್ಪೋರ್ಟ್ ಆಗಿ ನೀವು ಬೇಕಾದ್ರೆ ಎಲ್ಲ ಮಾರ್ಕೆಟ್ ಎಲ್ಲ ಕ್ಯಾಪ್ಚರ್ ಮಾಡಬಹುದು, ತುಂಬಾ ದೊಡ್ಡ ಅವಕಾಶ ಇದೆ ಸರ್. ಮುಂದೆ ಇನ್ನು ಏನೋ ಯೋಜನೆ ಹಾಕಿದಿರ್ತಾವೆ, ಏನಾದ್ರೂ ಪ್ಲಾನ್ಗಳು ನಿಮ್ದು? ನಮ್ದು ಪ್ಲಾನ್ ಅಂತೂ ಈಗ ಸದ್ಯಕ್ಕಂತೂ ಇಲ್ಲಿ ಸ್ಟೆಬಿಲೈಸ್ ಇಲ್ಲ, ನಮ್ಮ ಹೆಸರಿಲ್ಲ, ಸ್ಟೆಬಿಲೈಸ್ ಮಾಡ್ಕೋಬೇಕಂತ. ನಾಟ್ ಓನ್ಲಿ ಫಾರ್ ರಾಯಚೂರ್, ಮೇ ಬಿ ಸಮ್ ಅದರ್ ಸ್ಟೇಟ್ಸ್ ಆಸ್ ವೆಲ್. ನಿಮ್ಮ ಹಾಗೆ ಇಲ್ಲೆಲ್ಲ ಮತ್ತೆ ಬೇರೆ ಬೇರೆ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲಿ, ಸುತ್ತಮುತ್ತ ಸ್ಟೇಟ್ಗಳಲ್ಲಿ ಬೇವಿನ ಉತ್ಪನ್ನಗಳ ಮಾಡುತ್ತಂತ ಫ್ಯಾಕ್ಟರಿಗಳು ಯುವಕರು ಅದಾರ? ಇದಾರೆ ಸರ್, ಇದಾರೆ, ತುಂಬಾ ಇದಾರೆ ಸರ್, ಮಾಡ್ತಾ ಇದ್ದಾರೆ, ಬಹಳ ಜನ ಇದಾರೆ ಸರ್. ಸೊ ಇದನ್ನ ಒಂದು ಸ್ಟ್ಯಾಂಡರ್ಡ್ ವೇ ಅಲ್ಲಿ ನಾವೆಲ್ಲ ಮಾಡಬೇಕು ಅನ್ನೋದು ಒಂದು ಅಪರ್ಚುನಿಟಿ ಆಗಿ ನೋಡ್ತಾ ಇದೀವಿ. ಒಂದು ಚಾನಲ್, ಪ್ರಾಪರ್ ಒಂದು ಚಾನಲ್ ಇಲ್ಲ ಮಾಡೋಣ ಅಂತ. ಈ ನೋಡ್ರಿ, ಬಂಡವಾಳ ಬಹಳ ಮುಖ್ಯ. ಯಾವುದೇ ಒಂದು ಉದ್ದಿಮೆ ಮಾಡಬೇಕಾದ್ರೆ ಬಂಡವಾಳ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಸಾಲ ಮಾಡಿ ಮಾಡ್ಕೋಬೇಕು, ಒಮ್ಮೆ ಬಹಳಷ್ಟು ಕೈ ಸುಟ್ಕೊಂಡ್ಬಿಡ್ತಾರೆ ಯುವಕರು. ಕರೆಕ್ಟ್. ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರಿ ಇದಕ್ಕೆಲ್ಲ? ಬೈ ಬರ್ತ್ ಸರ್, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇಲ್ಲ ಬ್ಯಾಂಕರ್ಸ್ ಆಗಿತ್ತು, ಸೊ ಇಟ್ ವಾಸ್ ಇನ್ ಮೈ ಜೀನ್ಸ್ ಅಂತ ಹೇಳ್ಬೋದು ನಾನು. ಬ್ಯಾಂಕರ್ಸ್ ಅಂದ್ರೆ ಯೂಶ್ವಲಿ ಲೆಕ್ಕ ಹಾಕ್ತಿರ್ತಾರೆ, ಎಲ್ಲ ಪೈಸಾ ಲೆಕ್ಕ ಹಾಕಿ ಮಾಡ್ತಿರ್ತಾರೆ.

ನಾಳಿನ ಕಾರ್ಯಕ್ರಮದಲ್ಲಿ ಬೀಜ ಸಂಗ್ರಹಣೆಯಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು, ಹಾಗೆಯೇ ಬೀಜ ಸಂಗ್ರಹಣೆಯಲ್ಲಿ ನಮ್ಮ ಮಹಿಳೆಯರು, ಗ್ರಾಮೀಣ ಭಾಗದ ಮಹಿಳೆಯರು ಹೇಗೆ ಪಾತ್ರವನ್ನು ವಹಿಸ್ತಾರೆ ಎಂಬಂಥ ಒಂದು ವಿಚಾರ. ಯಾಕಂತಂದರೆ ಈಗ ಮುಂಗಾರು ಆರಂಭ ಆಗ್ತದೆ. ಪೂರ್ವ ಮುಂಗಾರಿನಲ್ಲಿ ನಾವು ರೈತ ಬಾಂಧವರು ಈ ಹೊಲಗಳನ್ನು ಸ್ವಚ್ಛತೆ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಈ ಬೀಜ ಸಂಗ್ರಹಣೆ ಜೊತೆ ಯಾವ ತಳಿಯನ್ನು ಹಾಕೋಬೇಕು, ಜೊತೆಗೆ ಅದರ ಪೂರ್ವ ಸಿದ್ಧತೆಯನ್ನು ಮುಂಗಾರು ಪೂರ್ವದಲ್ಲಿ ರೈತ ಬಾಂಧವರು ಮಾಡಿಕೊಂಡ್ರೆ ಒಳ್ಳೆಯ ಮುಂಗಾರನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಾಳಿನ ಕಾರ್ಯಕ್ರಮದಲ್ಲಿ ಬೀಜ ಸಂಗ್ರಹಣೆಯಲ್ಲಿ ಮಹಿಳೆಯರ ಪಾತ್ರ, ಹಾಗೆಯೇ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ರೈತ ಬಾಂಧವರು ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕೋಟ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು. ಹಸ್ತದಲ್ಲಿ

ಬಗಲಾರೆ ಜಗದಂಬ ಅಂತಲ ಕೌಲಾಯೇ ಕೂಡ ನನಗ ಇಂತ ನಗರ ಗಿರಿ ತೋಳು ನಗರ ಜಗದಂಬ ಉರ ಉರ ಗುಡ್ಡದಲ್ಲಮ್ಮ ಮಾಯಿ ಕಾರ್ತಿ ಜಗದಂಬ ಉರ ಉರ